ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಮಾನವತ್ವದಿಂದ ದೈವತ್ವದವರೆಗೆ ಸಾಗುವ ಪಥ ದರ್ಶನ. ನಾವೆಲ್ಲರೂ ಮನುಷ್ಯರು ದೈವತ್ವದ ಕಡೆಗೆ ಹೇಗೆ ಸಾಗಬೇಕು ಅನ್ನೋದರ ಕುರಿತಂಗ ತಿಳಿಯುವಂತಹ ಕಾರ್ಯಕ್ರಮ ಇದಾಗಿದೆ. ಇವತ್ತು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಸ್ವಾಮೀಜಿಗಳಾದಂತಹ ಶ್ರೀ ಬಸವಾನಂದ ಸ್ವಾಮಿಗಳು ಬಂದಿದ್ದಾರೆ. ನಿಸರ್ಗದ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಅವರಿಂದ ತಿಳಿದುಕೊಳ್ಳೋಣಂತೆ. ಈ ಕಾರ್ಯಕ್ರಮದೊಳಗೆ ನೀವೆಲ್ಲರೂ ಪಾಲ್ಗೊಳ್ಳಬೇಕು. ಯಾಕಂತಂದ್ರೆ ಈ ನಿಸರ್ಗದಿಂದ ನಮಗೇನ್ ಸಿಗ್ತದ, ನಿಸರ್ಗ ಜ್ಞಾನ ನಮಗೆ ಎದಕ್ಕೆ ಬೇಕಾಗಿದೆ, ನಮ್ಮ ಜೀವನಕ್ಕೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳನ್ನ ನೀಡುತ್ತದೆ ಈ ಕಾರ್ಯಕ್ರಮ. ನಮ್ಮ ಜೀವನವನ್ನು ಸುಲಭವಾಗಿ ಸಾಗಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಕೇಳೋಣ. ಪ್ರತಿ ಗುರುವಾರ ಬೆಳಗ್ಗೆ 6:35 ನೀವು ತಪ್ಪದೇನೆ ನಮ್ಮ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮವನ್ನ ಕೇಳ್ರಿ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತಾ, ನಮ್ಮ ಕಾರ್ಯಕ್ರಮದ ಕೊನೆಗೆ ಕೇಳುವ ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮುಖಾಂತರ ಮತ್ತು ಪತ್ರದ ಮೂಲಕ ಉತ್ತರವನ್ನ ಬರೆದು ಕಳಿಸಬಹುದು. ವಾಟ್ಸ್ಆಪ್ ನಂಬರ್ 8073979683. ಈ ಕಾರ್ಯಕ್ರಮಕ್ಕಾಗಿ ನೀವು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 9449227779. ಕೇಳುಗರೆ, ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಪ್ರಶ್ನೆಯನ್ನ ಕೇಳ್ತೀವಿ, ತಾವು ಸರಿಯಾಗಿ ಉತ್ತರಿಸ್ರಿ. ಸೋಮವಾರದೊಳಗಾಗಿ ನಮಗೆ ಉತ್ತರಗಳು ತಲುಪೋ ಹಂಗ ಕಳಿಸ್ಬೇಕು. ಸರಿಯಾಗಿ ಉತ್ತರಿಸಿದವರ ಪತ್ರಗಳನ್ನ ಲಾಟರಿ ಮುಖಾಂತರ ಆಯ್ಕೆ ಮಾಡ್ತೀವಿ. ಜೊತೆಗೆ 25 ಸಂಚಿಕೆಗಳ ನಂತರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ವಿತರಣೆ ಮಾಡ್ತೀವಿ. ಈಗ ಕಾರ್ಯಕ್ರಮವನ್ನ ಶುರು ಮಾಡೋಣ ಕೇಳುಗರೆ. ಮೊದಲನೇ ಸಂಚಿಕೆಯಲ್ಲಿ ನಾವು ನಿಸರ್ಗ ಮತ್ತು ಜ್ಞಾನ ಅಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ. ನಮಸ್ಕಾರ ಸ್ವಾಮೀಜಿ. ಸರ್ವರಿಗೂ, ಎಲ್ಲಾ ಶ್ರೋತೃಗಳು, ಶರಣು ಶರಣಾರ್ಥಿ, ಸುರೇಖಾ ಸುರೇಶ್ ಮೇಡಮ್ ಅವರಿಗೂ ನಮಸ್ಕಾರಗಳು. ನಮಸ್ಕಾರ. ನಮ್ಮ ಎಲ್ಲ ಶ್ರೋತೃ ಬಾಂಧವರು ಕಾಯ್ದುಕೊಂಡು ಕೂತಿದ್ದಾರೆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ ಏನ್ ಮೂಡಿ ಬರ್ತದೆ ಅಂತ ಹೇಳಿ. ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆನೆ ಹೇಳೋ ಹಂಗೆ ನಿಸರ್ಗ ಜ್ಞಾನಾಮೃತ. ನಿಸರ್ಗದ ಕುರಿತಾಗಿ ನಾವೇನು ಜ್ಞಾನವನ್ನ ಪಡೆದುಕೊಳ್ಬೇಕು, ನಮ್ಮ ಜೀವನಕ್ಕೆ ಏನು ಉಪಯೋಗ ಇದೆ ಅನ್ನೋದ್ರ ಕುರಿತಂಗೆ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಿದೆ. ಮೊದಲಿಗೆ ನಿಸರ್ಗ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸಿಕೊಡಬೇಕು. ಸಂತೋಷ ಮೇಡಮ್, ಎಲ್ಲರಿಗೂ ಶರಣುಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಒಂದು ವಿಶೇಷವಾದಂತಹ ಸಂಚಿಕೆಯನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದೀವಿ. ಕಳೆದ ಗುರುವಾರ ತಾವೆಲ್ಲ ಲೈವ್ ನಲ್ಲೇ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಅದರಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದೀವಿ. ಜ್ಞಾನಿಗಳು ಮತ್ತು ಚಿಂತಕರು, ಪರಿಸರವಾದಿಗಳು ಇದ್ರು. ಹಾಗಾಗಿ ಈಗಾಗಲೇ ನಿಮಗೆ ಇದರ ಮಾಹಿತಿ ಸ್ವಲ್ಪ ಮಟ್ಟಿಗಾದ್ರೂ ಇರ್ತದೆ. ಇವತ್ತು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂದ್ರೆ ನಿಸರ್ಗ ಅಂದ್ರೇನು. ನಿಸರ್ಗಕ್ಕೆ ಇನ್ನೊಂದು ಶಬ್ದ ನಾವು ಬಳಸ್ತಾ ಇದೀವಿ, ನಿಮ್ಗೆಲ್ಲ ಗೊತ್ತಿದೆ, ಪ್ರಕೃತಿ. ಅಂದ್ರೆ ನಾವು ಹುಟ್ಟಿ ಬೆಳೆದು ಬಾಳೋದಕ್ಕೆ ಏನು ಅಗತ್ಯವಾದಂತಹ ಒಂದು ಪರಿಸರ ಇದೆಯೋ ಇದೇ ಪ್ರಕೃತಿ, ಇದೇ ನಿಸರ್ಗ. ಇದನ್ನ ನಮ್ಮ ಹಿರಿಯರು, ಯೋಗಿಗಳು 5 ಮೂಲಭೂತ ವಸ್ತುಗಳನ್ನಾಗಿ ವಿಭಾಗಿಸಿದ್ದಾರೆ. ಅದಕ್ಕೆ ಪಂಚಭೂತಗಳು ಅಂತ ಕರೀತಾರೆ. ಈ ಪಂಚಭೂತಗಳನ್ನೇ ನಿಸರ್ಗ ಅಂತ ಕರಿಬಹುದು ಮೇಡಮ್. ಅದರಲ್ಲಿ ಮೊದಲನೇದು ಭೂಮಿ, ಎರಡನೇದು ನೀರು, ಮೂರನೇದು ಬೆಂಕಿ ಅಥವಾ ಸೂರ್ಯ, ವಾಯು, ಆಮೇಲೆ ಆಕಾಶ. ಈ ಪಂಚಭೂತಗಳು ಸೇರಿದ್ರೆ ನಿಸರ್ಗ ಅಂತ ನಾವು ಕರಿಬಹುದು. ಅದಕ್ಕೆ ಪ್ರಕೃತಿ ಅಂತಾನು ಕೂಡ ಒಂದು ಹೆಸರಿದೆ. ಪ್ರ ಅಂದ್ರೆ ಸಂಸ್ಕೃತದಲ್ಲಿ ದೊಡ್ಡದು, ಕೃತಿ ಅಂದ್ರೆ ನಿರ್ಮಿಸಲ್ಪಟ್ಟದ್ದು. ಭೂತ ಅನ್ನೋ ಶಬ್ದ ಕೂಡ ಅದನ್ನೇ ಹೇಳ್ತಾ ಇದೆ, ಪಂಚಭೂತ ಅಂದ್ಕೂಡ್ಲೆ. ಮತ್ತೆ ಸಾಮಾನ್ಯವಾಗಿ ಜನರಿಗೆ ಭೂತ ಅಂದ್ಕೂಡ್ಲೆ ದೇವಭೂತದ ಕಡೆ ಹೋಗ್ಬಿಡ್ತಾರೆ, ಅದೇನು ನೆನೆಸ್ಕೊಳ್ಳೋದು ಬೇಡ. ಭೂತ ಅಂದ್ರೆ ದೊಡ್ಡದು ಅಂತ ಅರ್ಥ. ಭೂಮಿ, ಭೂಮ ಅನ್ನೋ ಶಬ್ದ ಕೂಡ ಅದೇ ಹೇಳ್ತಾ ಇದೆ. ಪಂಚಭೂತಗಳು ಪ್ರಾಯಶಃ ಇದಕ್ಕಿಂತ ದೊಡ್ಡದಿನ ಯಾವುದೂ ಇಲ್ಲ ಈ ಸೃಷ್ಟಿನಲ್ಲಿ, ಮತ್ತೆ ಅದನ್ನ ಬಿಟ್ಟು ಈ ಜಗತ್ನಲ್ಲಿ ಏನೂ ಇಲ್ಲ. ನೀವು ಸನ್ಯಾಸಿಗಳಾಗಿ ಮನೆ ಬಿಡಬಹುದು, ಆದ್ರೆ ಈ ಪಂಚಭೂತಗಳನ್ನ ಬಿಡಕ್ಕಾಗಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಆದ್ರಿಂದ ಪಂಚಭೂತಗಳು ಎಲ್ರಿಗೂ ಬೇಕು, ಎಲ್ಲರೂ ಆಗಿರೋದೇ ಪಂಚಭೂತಗಳಿಂದ. ಆ ಪಂಚಭೂತಗಳನ್ನ ನಾವು ತಿಳ್ಕೊಂಡ್ರೆ ಇದನ್ನ ನಿಸರ್ಗ ಅಂತ ಕರಿಬಹುದು, ಪ್ರಕೃತಿ ಅಂತ ಕರಿಬಹುದು. ನಿಸರ್ಗ ಮತ್ತು ಪ್ರಕೃತಿ ಒಂದೇ ಅಂತ ಹೇಳಿದ್ರಿ, ಜ್ಞಾನ ಅಂತಂದ್ರೇನು ಮತ್ತೆ ಅಲ್ಲಿ? ಜ್ಞಾನ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಜ್ಞಾನ ಅಂತ ಕೂಡಲೇ ನೆನಪಿಗೆ ಬರೋದು ಬುದ್ಧಿ, ಹೌದು, ನಾಲೆಡ್ಜ್. ಅದರಲ್ಲೂ ಬುದ್ಧಿಪೂರ್ವಕವಾಗಿ ಇಂಟೆಲೆಕ್ಚುಯಲ್ ಮಾತ್ರ ನೆನಪಾಗ್ತದೆ ಎಲ್ರಿಗೂ, ಅದು ಮೆದುಳು ಅಥವಾ ನಮ್ಮ ತಲೆ ಮನುಷ್ಯನದೇ ನೆನಪಾಗತ್ತೆ. ಆದ್ರೆ ಇದಕ್ಕಿಂತನೂ ಮೊದಲು ಅಂದ್ರೆ ಮನುಷ್ಯ ಹುಟ್ಟೋದಕ್ಕೆ ಮುಂಚೆ ಅದನ್ನ ನಾವು ಗಮನಿಸಬೇಕು. ಮನುಷ್ಯನನ್ನ ಪ್ರಕೃತಿ ಕೊನೆಗೆ ತಂದಿದೆ. ಪ್ರಾಯಶಃ ನೀವೆಲ್ಲ ಕೇಳಿರ್ತೀರಾ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ಬಿಟ್ಟು, 84 ಲಕ್ಷ ಜೀವರಾಶಿಗಳನ್ನ ಗುರುತಿಸಿದ್ರು ನಮ್ಮ ಹಿರಿಯರು. ಸ್ಪೀಷೀಸ್ ಅಂತ ಕರೀತಿರಲ್ಲ ಇವಾಗ ಆಧುನಿಕ ಪರಿಭಾಷೆಯಲ್ಲಿ, ಸ್ಪೀಷೀಸ್ ಅಂತ ಹೇಳ್ತೀರ ಅದನ್ನ 21 ಲಕ್ಷ ಒಟ್ಟು 4 ಭಾಗ ಮಾಡ್ತಾರೆ. 4 ಭಾಗ ಏನಿದೆಯಲ್ಲ ಅದರಲ್ಲಿ ಕೊನೆಯ ಜೀವನ ಮನುಷ್ಯ ಅಂತ ನಮ್ಗೆ ಅನ್ಸಿರೋದು. ಯಾಕಂದ್ರೆ ಬೇರೆ ಯಾವ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಮನುಷ್ಯನಿಗಿರೋ ಪ್ರಜ್ಞೆ ಇದ್ದಂಗೆ ಕಾಣಿಸಲ್ಲ, ನಮಗೂ ಗೊತ್ತಾಗಲ್ಲ. ತೆಂಗಿನ ಮರಕ್ಕೂ ಪ್ರಜ್ಞೆ ಇರಬಹುದು, ಮಾವಿನ ಗಿಡಕ್ಕೂ ಪ್ರಜ್ಞೆ ಇರಬಹುದು, ಅದು ಹಣ್ಣು ತಾಳಿದಾಗ ಅದಕ್ಕೂ ಖುಷಿ ಆಗ್ತಿರ್ಬಹುದು. ಆ ಮಾವಿನ ಗಿಡಕ್ಕೂ ಕೂಡ ಒಂದು ಎಳನೀರು ಬಿಟ್ಟಾಗ ಆ ತೆಂಗಿನ ಗಿಡಕ್ಕೂ ಖುಷಿ ಆಗ್ತಿರ್ಬಹುದು. ಆದ್ರೆ ಮನುಷ್ಯನಲ್ಲಿ ಖುಷಿ ವ್ಯಕ್ತಪಡಿಸೋದಕ್ಕೆ ಏನ್ ಪ್ರಕೃತಿ ಮನುಷ್ಯನಿಗೆ ಮುಖ ಕೊಟ್ಟಿದೆಯಲ್ಲ, ಹಾಗೆ ಆ ಮರಗಳಿಗೆ ಮುಖ ಇಲ್ಲ. ಹಾಗಾಗಿ ಅವುಗಳ ಖುಷಿ ನಮಗೆ ಗೊತ್ತಾಗಲ್ಲ. ಆದ್ರೆ ಅವುಗಳಲ್ಲಿ ಒಂದು ಜ್ಞಾನ ಇದೆ, ನಮಗಿಂತಲೂ ವಿಶೇಷವಾದ ಜ್ಞಾನ ಇದೆ ಅಂತ ನಾನು ಹೇಳೋದು. ಈಗ ನೀವು ಭೂಮಿನಲ್ಲಿ ಬೆಳೀತೀರಾ, ಭೂಮಿನಲ್ಲಿ ರೈತ ಎಲ್ಲಾ ರೀತಿ ಬೆಳೆ ಹಾಕಿರ್ತಾನೆ, ಜೋಳ ಹಾಕಿರ್ತಾನೆ, ಜೋಳದ ನಡುವೆ ಕಡಲೆ ಇರ್ತದೆ, ಹುರುಳಿ ಇರುತ್ತೆ, ಆಮೇಲೆ ಮಧ್ಯೆ ಕಳೆಗಳ ಗಿಡಗಳು ಬೆಳೀತವೆ, ಅದಕ್ಕೆ ಅದರದ್ದೇ ಆಕಾರ ಬರುತ್ತೆ, ಅದಕ್ಕೆ ಅದರದ್ದೇ ರುಚಿ ಬರ್ತದೆ. ಅದನ್ನ ಯಾರು ಮಾಡಿದ್ರು? ಇದೇ ನಿಸರ್ಗದಲ್ಲಿರ್ತಕ್ಕಂತ ಜ್ಞಾನ ಅಂದ್ರೆ ತನ್ನಿಂದ ತಾನೇ ರಚನೆ ಆಗ್ತದಲ್ಲ. ಆದ್ರೆ ಅದು ಜಡ ಅಲ್ಲ. ನಾವು ಸಾಮಾನ್ಯ ಭೂಮಿ ಅಂದ್ಕೂಡಲೇ ಜಡ ಅನ್ಕೊಂಡ್ಬಿಡ್ತೀವಿ, ಇಲ್ಲ, ಭೂಮಿ ಜಡ ಅಲ್ಲ, ಅದರಲ್ಲಿ ಚೈತನ್ಯ ತುಂಬಿ ತುಳ್ಕಾಡ್ತಾ ಇದೆ. ಆ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ವಿಶೇಷವಾದಂತಹ ಜ್ಞಾನ ಬೇಕು, ಅದು ನಿಸರ್ಗ ಜ್ಞಾನ. ಅದನ್ನೇ ಮಹಾದೇವಕ್ಕ ಒಂದ್ ಕಡೆ ಹೇಳ್ತಾರೆ, ಈಳೆ ನಿಂಬೆ ಮಾವು ಮಾದಳಕ್ಕೆ ಹುಳಿ ನೀರ ನೆರೆದವರಾರಯ್ಯ. ನೋಡಿ ಎಂತ ಅದ್ಭುತವಾಗಿದೆ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕ ನೆರೆದವರಾರಯ್ಯ. ಹಣ್ಣು ಹೂವು ಕಾಯಿಗಳನ್ನ ಉದಾಹರಣೆ ಕೊಡ್ತಾ ಕೊಡ್ತಾ ಎಂತಹ ದಿವ್ಯವಾದಂತಹ ಜ್ಞಾನವನ್ನು ನಮ್ಗೆ ಹೇಳ್ಕೊಡ್ತಾರೆ. ಇದು ನಿಸರ್ಗ ಜ್ಞಾನ. ಇದು ಜ್ಞಾನ ಅಂತಂದ್ರೆ ಕೇವಲ ನಾಲೆಡ್ಜ್ ಅಷ್ಟೇ ಅಲ್ಲ, ನಮಗೆ ಗೊತ್ತಾಗ್ಲಾರ್ದಂತ ಅದನ್ನ ವಿವರಣೆ ಮಾಡ್ಲಿಕ್ಕೆ ಬರಲಾರ್ದಂತ ಒಂದು ಜ್ಞಾನ ಈ ಪಂಚಭೂತಗಳಲ್ಲಿ ಅಡಗಿದೆ. ಅದಕ್ಕೆ ಇದೇ ನಿಸರ್ಗ ಜ್ಞಾನಾಮೃತ ಅಂತ ಕರಿಬಹುದು ಅಂತ ಅನ್ಸುತ್ತೆ. ಈಗ ನಿಸರ್ಗ ಜ್ಞಾನ ಅಂತ ಹೇಳಿದ್ರಿ, ಮನುಷ್ಯರು ತುಂಬಾ ಜ್ಞಾನಿಗಳು ಅಂತ ಹೇಳಿ ತಿಳ್ಕೊಂಡಿದೀವಿ, ಆದ್ರೆ ನಿಸರ್ಗಕ್ಕೂ ಒಂದು ಚೈತನ್ಯ ಇದೆ, ಅದಕ್ಕೂ ಒಂದು ಜ್ಞಾನ ಅನ್ನೋದು ಇದೆ ಅಂತ ಹೇಳಿ ನಮಗ್ ಗೊತ್ತಾಗೋದು ತುಂಬಾ ಕಷ್ಟದ ಕೆಲಸ ಅಂತಾನೆ ಅನ್ಕೊಳ್ತೀನಿ ನಾನು. ಅದೇ ಶಾಲೆಗಳಲ್ಲಿ ಸಿಗುವ ಜ್ಞಾನಕ್ಕೂ ಮತ್ತು ನಿಸರ್ಗದಿಂದ ಸಿಗುವ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸನೇ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಹೌದು, ಖಂಡಿತ ವ್ಯತ್ಯಾಸ ಇದೆ. ಈ ಶಾಲೆಗಳಲ್ಲಿ ಸಿಗ್ತಕ್ಕಂತ ಜ್ಞಾನ ಏನಿದೆಯಲ್ಲ ಅದು ಪ್ರಾಯಶಃ ಸ್ವಲ್ಪ ಒತ್ತಾಯ ಪೂರ್ವಕವಾಗಿ ಬರುತ್ತೆ ಅನ್ಸುತ್ತೆ. ಈಗ ಮಗು ನೀವು ಶಾಲೆಗೆ ಹೋಗೋ ಗಮನಿಸಿ, ಯಾವುದೇ ಮಗು ಆದ್ರೂ ಕೂಡ ತುಂಬಾ ಕಡಿಮೆ ಮಕ್ಕಳು ಖುಷಿಯಿಂದ ಹೋಗ್ತಕ್ಕಂತದ್ದು ನಿಜ. ಅದೇ ಶಾಲೆ ಬಿಟ್ಟಾಗ ನೋಡಿ ನೀವು, ಅಲ್ಲ ಶಾಲೆ ಬಿಟ್ಟಾಗ ಅವ್ರು ಖುಷಿಯಿಂದ ಓಡ್ಕೊಂಡೇ ಬಂದ್ಬಿಡ್ತಾರೆ. ಆ ಶಾಲೆ ಬಿಡೋ ಬೆಲ್ಲ ಆದ ಕೂಡ್ಲೆ ಏನು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ದವರ ಹಾಗೆ ಅವರು ಹರ್ಷ ವ್ಯಕ್ತಪಡಿಸ್ತಿರ್ತಾರೆ. ಅಂದ್ರೆ ಅದೇ ಒಂದು ಕರು ಇದೆ, ಅದು ಹುಟ್ಟಿದ ಒಂದು ಅರ್ಧ ಗಂಟೆ ಒಳಗಡೆ ಅದು ತಾಯಿಯ ಮೊಲೆ ಹುಡ್ಕೊಂಡು ಹೋಗುತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ರು? ಹೌದಲ್ಲ, ಆಮೇಲೆ ಸರಿಯಾಗಿ ಹಾಲು ಇಲ್ಲಿ ನನಗೆ ಸಿಗುತ್ತೆ ಅಂತ ಗೊತ್ತಿದೆ ಅದಕ್ಕೆ. ಅದು ಕಲಿಸಿದ ಜ್ಞಾನ ಅಲ್ಲ. ಈ ನಮಗೆ ಶಾಲೆಗಳಲ್ಲಿ ಏನ್ ಹೇಳ್ಕೊಡ್ತಾರಲ್ಲ ಅದು ಕಲಿಸಿದ ಜ್ಞಾನ, ಮರ್ತು ಹೋಗ್ಬಿಡುತ್ತೆ. ಈ ಪರೀಕ್ಷೆಗಳಲ್ಲಿ ಈಗ ಏನು ಓದ್ತಾರಲ್ಲ ಅವ್ರಿಗೆ ನೀವು ಒಂದು ತಿಂಗಳು ಬಿಟ್ಬಿಟ್ಟು ಅವ್ರಿಗೆ ಹೇಳದೆ ಕೇಳದೆ ಎಕ್ಸಾಮ್ ತಗೊಳ್ಳಿ, ಅವ್ರು ಎಷ್ಟ್ ಜನ ಚಾಂಪಿಯನ್ಸ್ ಆಗ್ತಾರೋ ಎಷ್ಟ್ ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೋ ಗೊತ್ತಿಲ್ಲ. ನಿಜ. ಈಗ ಅಂದ್ರೆ ಪರೀಕ್ಷೆಗಾಗಿ ಓದೋದು, ಪರೀಕ್ಷೆಗಾಗಿ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹೊಡೆತ ತಿಂದಿರೋದಿಲ್ಲ ಟೀಚರ್ಸ್ ಕಡೆಯಿಂದ, ಅಮ್ಮ ಅಪ್ಪ ಹೇಳಿದ್ದನ್ನ ತಿಳ್ಕೊಳ್ಳೋ ಇದನ್ನೂ ಇಲ್ಲ. ಏನ್ ಮಾಡ್ತಾರೆ, ಈಗಂತೂ ಎಕ್ಸಾಮ್ ಪೂರ್ತಿಗೆ ಮಾತ್ರ ಓದೋದು ಬರೆಯೋದು. ಅದು ಆ ಜ್ಞಾನ ಶಾಶ್ವತವಾದದ್ದು, ಔಪಚಾರಿಕ ಜ್ಞಾನ ಅಂತ, ಫಾರ್ಮಲ್ ಎಜುಕೇಶನ್. ಇದು ಮನುಷ್ಯ ವಿಧಿ ಇಲ್ಲ ಅಂತ ಕಲಿತಾನೆ, ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾನು ನೌಕರಿ ಮಾಡಬೇಕು, ನನ್ ಜೀವನ ಕಟ್ಕೊಳ್ಬೇಕು, ಜೀವನ ಮುಂದೆ ಏನು, ನಾನು ಕಲಿದೆ ಹೋದ್ರೆ ನನಗೆ ಮುಂದೆ ಅನ್ನದ ಮಾರ್ಗ ಹೇಗೆ, ಈ ಚಿಂತೆಗಳಿರುತ್ತೆ. ಆದ್ರೆ ಈ ನೈಸರ್ಗಿಕ ಜ್ಞಾನ ಅಥವಾ ಇನ್ನೊಂದು ನ್ಯಾಚುರಲ್ ಅಂತ ನಾನು ಬಳಸ್ತಾ ಇದ್ದೀನಿ, ಇನ್ನು ಬರ್ತಾ ಬರ್ತಾ ಈ ಜ್ಞಾನವೇ ಹಣ್ಣಾಗಿ ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಬರುತ್ತೆ. ಅದು ಇನ್ನೂ ಬಹಳ ಶ್ರೇಷ್ಠ, ಅದನ್ನ ಮುಂದೆ ನೋಡೋಣ. ಯಾಕಂದ್ರೆ ಇನ್ನು ನಾವು ಬಹಳ ಸಂಚಿಕೆಗಳನ್ನ ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಳ್ಳೋರಿದ್ದೀವಿ. ಸದ್ಯಕ್ಕೆ ನಾವು ಇಷ್ಟು ತಿಳ್ಕೊಳ್ಳೋಣ, ದೈವಿದತ್ವವಾಗಿ ಸ್ವಾಭಾವಿಕವಾಗಿ ಯಾವುದೇ ಫೋರ್ಸ್ ಇಲ್ಲದೆ ಒತ್ತಾಯ ಇಲ್ಲದೆ ಪ್ರೀತಿಯಿಂದ. ಈಗ ತಾಯಿ ಮಗುವನ್ನು ಪ್ರೀತಿಸೋ ತಾಯಿಗೆ ಆದ್ರೆ ಶಾಲೆಯಲ್ಲಿ ಕಲಿಸಬೇಕಾಗಿಲ್ಲ. ಮಗು ಆ ತಾಯಿ ಜೊತೆ ಒಡನಾಟ ಮಾಡುತ್ತಲ್ಲ, ಅದನ್ನೆಲ್ಲೂ ಕಲಿಯಬೇಕಾಗಿಲ್ಲ. ಆಮೇಲೆ ಅದಕ್ಕಿಂತ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಹೊಟ್ಟೆ ಒಳಗಡೆ ಪ್ರತಿಯೊಂದು ಜೀವ ತಯಾರಾಗತ್ತಲ್ಲ, ಮಗು ಇರಲಿ ಪಕ್ಷಿ ಇರಲಿ ಪ್ರಾಣಿ ಇರಲಿ, ಅದು ಮೊಟ್ಟೆ ಒಳಗಡೆ ಇರಲಿ ಅಥವಾ ಗರ್ಭಕೋಶದೊಳಗಡೆ ಇರಲಿ, ಆ ತಯಾರಾಗೋ ಪ್ರಕ್ರಿಯೆ ಇದೆಯಲ್ಲ, ಅದು ನೈಸರ್ಗಿಕ ಜ್ಞಾನ. ಈ ಮೂಗು ಕಿವಿ ಕಣ್ಣು ಆಮೇಲೆ ಕಾಲು ಕೈ ಯಾರು ಜೋಡಿಸಿದವರು? ಹೌದಲ್ಲ, ನೀವೆಲ್ಲ ಈ ಜಿಂಕೆಗಳನ್ನ ನೋಡಿರ್ತೀರ, ಸಾರಂಗ ಬೇರೆ ಜಿಂಕೆ ಬೇರೆ. ಸಾರಂಗದ ಕೊಂಬು ಮರದ ಕೊಂಬೆ ಇದ್ದಂಗೆ ಇರ್ತದೆ, ಅದು ತನ್ನ ರಕ್ಷಣೆಗೋಸ್ಕರ ಪ್ರಾಯಶಃ ಪ್ರಕೃತಿ ಅದನ್ನ ಮಾಡ್ಕೊಂಡಿರ್ಬೋದು, ಅದು ಟಿಸಲ್ ಟಿಸಲ್ ಹೊಡೆದಿರುತ್ತೆ. ಅದೇ ಕೆಲವು ಜಾತಿ ಜಿಂಕೆಗಳ ಕೊಂಬಿರುತ್ತೆ, ನೀಟಾಗಿ ಕೆತ್ತಿದರೆ ಅನ್ನೋ ರೀತಿಯಲ್ಲಿ ಇರ್ತದೆ. ಯಾರು ಮಾಡಿದ್ದದನ್ನ? ಹೌದಲ್ಲ, ಅದು ನಿಸರ್ಗ ಜ್ಞಾನ ಅಂದ್ರೆ ಇದು ತನ್ನಿಂತಾನೇ ಅರಳಿರುತ್ತಲ್ಲ ಹೂ ಅರಳೋದು, ಪ್ರತಿಯೊಂದು ಕಾಯಾಗೋದು ಹಣ್ಣಾಗೋದು, ಇದು ನಿಸರ್ಗ ಜ್ಞಾನ. ಆತ್ಮೀಯ ಶ್ರೋತೃ ಬಾಂಧವರೇ, ಇಷ್ಟೊತ್ತು ನಿಸರ್ಗ ಮತ್ತು ಜ್ಞಾನ ಅಂತಂದ್ರೇನು ಅನ್ನೋದ್ರ ಬಗ್ಗೆ ಸ್ವಾಮಿಗಳವರು ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರೇ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಯೋಚನೆ ಮಾಡಿ, 2020 ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ಅಗರ್ ಆಪ್ ಖಾನೆ ಕೆ ತೆಲ್ ಮೇ ಕಟೌತಿ ಕರ್ತೆ ಹೈ ಅಪ್ನೆ ಕೋ ಫಿಟ್ ರಖ್ತೆ ಹೈ ತೋ ಯೇ ವಿಕಸಿತ್ ಭಾರತ್ ಕಿ ಯಾತ್ರಾ ಮೇ ಆಪ್ಕಾ ಏಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ನಿಮ್ಮ ಬೆಳೆಗಳ ಆರೋಗ್ಯಕರ ಬೆಳವಣಿಗೆಗಾಗಿ ಮತ್ತು ಹೆಚ್ಚಿನ ಇಳುವರಿಗಾಗಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರ ಕಿಸಾನ್ ನೀರಿನಲ್ಲಿ ಕರಗುವ ಗೊಬ್ಬರಗಳು ಕಿಸಾನ್ NPK 19-19-19, ಕಿಸಾನ್ ಪೊಟ್ಯಾಸಿಯಂ ನೈಟ್ರೇಟ್ 13-045, ಕಿಸಾನ್ ಮೊನೋ ಅಮೋನಿಯಂ ಫಾಸ್ಫೇಟ್ 12-61-0, ಕಿಸಾನ್ ಕ್ಯಾಲ್ಸಿಯಂ ನೈಟ್ರೇಟ್, ಕಿಸಾನ್ ಮೆಗ್ನೀಸಿಯಂ ಸಲ್ಫೇಟ್ ಅಗತ್ಯವಿರುವ ಮೆಗ್ನೀಸಿಯಂ ಮತ್ತು ಗಂಧಕವನ್ನು ಒದಗಿಸುತ್ತದೆ. ಎಲೆಗಳ ಹಸಿರು ಮತ್ತು ಸಸ್ಯ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಪ್ರತಿ ಎಕರೆಗೆ 6-8 kg ಹನಿ ನೀರಾವರಿ ಮೂಲಕ ಹಾಕಬೇಕು. ನಿಮ್ಮ ಬೆಳೆಗಳ ಭವಿಷ್ಯವನ್ನು ಸುರಕ್ಷಿಸಿಕೊಳ್ಳಲು ಇಂದೇ ಖರೀದಿಸಿ. NFL ರವರ ನೀರಿನಲ್ಲಿ ಕರಗುವ ಗೊಬ್ಬರಗಳು ನಿಮ್ಮ ಬೆಳೆಗಳಿಗೆ ಬಲ, ನಿಮ್ಮ ಮಣ್ಣಿಗೆ ಭರವಸೆ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ಈಗ ಒಂದು ಕೃಷಿ ಹಾಡು ಕೇಳಿಬರೋಣ.

ಆಪ್ತಾ ಎಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕಲಾವಿದರಾದ ಶಂಕರ್ ಕಟಬಾರ್ ಮತ್ತು ಸಂಗಡಿಗರು ನಡೆಸಿಕೊಡುವ ತೊಗಲು ಗೊಂಬೆಯಾಟ ಶ್ರವಣ ಕುಮಾರ ಸನ್ನಿವೇಶ ಕೇಳೋಣಂತ. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಮುಖನೆ ಗಣಪತಿನೇ ವಿಘ್ನೇಶ್ವರನೇ, ಈ ನಮ್ಮ ಹಗಲು ಗೊಂಬೆ ಆಟವನ್ನು ಪ್ರಾರಂಭ ಮಾಡುತ್ತೇನೆ ದೇವ. ನನಗೆ ಹೊರ ಕೊಟ್ಟು ಕಾಪಾಡಿ ಅಂದು ನೀನು ಪೂಜೆ ಮಾಡಿಕೊಂಬುವಿನಲ್ಲ. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಶಿಕಾರಿಗೆ ವಂಚಿಲಾರು ರಾಜ ಪ್ರಧಾನ ಮಾರುಂಡ ಕುದಲು ಮಾರಿ ಮಾಡುವರು ಚಪಕುದರಿ ಮಾರುಂಡ ಕುದಲು. ಹೇ ಪ್ರಧಾನಿಯವರೇ, ಹೇಳಿ ಮಹಾರಾಜ್ರಿ, ಏನಪ್ಪ ಇವತ್ತಿನ ದಿವಸ ನನಗ ಕನಸ ಬಹಳ ಕೆಟ್ಟ ಬಿದ್ದೈತಲ್ಲ, ಏನ್ ಬಿದ್ದೈತ್ರಿ ಮಹಾರಾಜ್ರಿ, ಹೇಳುವಂತವ್ರಾಗ್ರಿ. ಇವತ್ ಕನಸಿನಲ್ಲಿ ನನ್ನ ಒಂದ್ ಹೆಣ್ಮಗಳ ಜೀವ, ಎರಡು ಗಂಡಮಕ್ಕಳ ಜೀವ ಕೊಲೆ ಮಾಡಿದ್ದೆ ನಾನು. ಆದ್ರೂ ಈ ಕನಸಿನ ತಾತ್ಪರ್ಯ ಏನ್ ತಿಳಿದ ನನಗ ಹೇಳುವಂತವ್ರಾಗಪ್ಪ ಮಹಾರಾಜ್ರಿ, ರಾಜ್ರಿ, ಈ ಕನಸಿನ ಮಾತು ನನಗೆ ಏನ್ ತಿಳಿಯುದಿಲ್ಲ. ಇದು ನಮ್ ಗುರುಗಳು ಆದ ವಶಿಷ್ಠ ಗುರುಗಳಿಗೆ ಕರೆಸಿ ಈ ಮಾತು ಕೇಳಿ ನಾವು ಕರೆಸವಂತವ್ರಾಗು. ಹರಿನಾರಾಯಣ ಹರಿನಾರಾಯಣ ವಶಿಷ್ಠ ಮುನಿಗಳು ಬಂದು ಹೇಳ್ತಾರ, ಯಾಕಪ್ಪ ದಶರಥ ರಾಜ ನಮ್ಮ ಯಾತಕ್ ಕರೆಸಿರಿ ಬರಿ ಅಪ್ಪ, ಇವತ್ ನನ್ನ ಕನಸು ಬಹಳ ಕೆಟ್ಟ ಬಿದ್ದೈತಿ. ಏನ್ ಬಿದ್ದೈತ್ರಿ? ಹಿಂಗ ಒಂದ್ ಹೆಣ್ಣು ಮಗಳ ಜೀವ ಗಂಡು ಮಕ್ಕಳ ಜೀವ ಎರಡು ಕೊಲೆ ಮಾಡಿದ್ದ, ಅದಕ್ಕೆ ನಿಮ್ ಕೇಳ್ಬೇಕಾಗಿತ್ತೆ. ಕೇಳಕ್ಕಿರಪ್ಪ, ಇದು ಮ್ಯಾಲೆ ಕನಸು ನಮ್ಗೆ ಗೊತ್ತಾಯ್ತು ಬಿಡು, ನೀ ಹೇಳೋದು ಇದು ಕನಸು ಬಹಳ ಸುಮಾರು ಐತಿ. ನೀನು ಈ ಅರಣ್ಯದಲ್ಲಿ ಹೋಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ ಪಕ್ಷಿಗಳನ್ನಾಗ್ಲಿ ಮೃಗ ಜಾತಿಗಳಾಗ್ಲಿ ಹೊಡೆದು ನಿನ್ನ ಬಾಣವನ್ನು ರಗತಿ ಮಾಡಿಕೊಂಡು ನೀನು ಅಭಿವೃದ್ಧಿ ಪಟ್ಟಣಕ್ಕೆ ಬಂದ್ಬಿಡು. ಆ ರೀತಿ ದೊಡ್ಡ ಹಿಂದ ಆತ ಇಲ್ಲಾದ್ರೆ ಬಹಳ ಕೆಟ್ಟ ಆಗತೈತಿ ನೋಡಪ್ಪ. ಯಾಗಲ ಸ್ವಾಮಿ ಅವರೇ, ನಾ ಹೋಗಿ ಬರ್ತೀನಿ ಅಂತ ಹೇಳಿ ದಶರಥ ರಾಜ ಅವರು ಬಿಲ್ ಮಾಡಿ ತಗೊಂಡು ಅರಣ್ಯದಲ್ಲಿ ವಾಸ ಮಾಡ್ಬೇಕಂತ ನಡೆದ್ರಪ್ಪ. ಆದ್ರೆ ಬಿಲ್ ಮಾಡಿ ತಕ್ಕೊಂಡು ಸದ್ಯದ ಕೈ ಮೇಲೆ ಬಿದಿರಂತಲೇ ಕಟ್ಟಿ ಪಕ್ಷಿ ಒಯ್ಯಕ್ಕೆ ವ್ಯಾಪಾರ ನಿಂತೋಣ. ದಸರಾ ವಂಟಾನ ನಿಲ್ವಾಣ ಹೆಗಲಿಗೆ ಹಾಕ್ಯಾನ ದಸರಾ ವಂಟಾನ ನಿಲ್ವಾಣ ಹೆಗಲಿಗೆ ಹಾಕ್ಯಾನ ಶಿಖರಿಗೆ ನಡರಾನ ಗುರುವಿನ ವಚನ ಪಾಲ್ಚಾನ ಶಿಖರಿಗೆ ನಡರಾನ ಗುರುವಿನ ವಚನ ಪಾಲ್ಚಾನ. ಆಗ ದಶರಥ ರಾಜ ಅವರು ರಾಯಣ ವಾಸ ತುಂಬಾ ತಿರುಗಾಡರು, ಹೊತ್ತ ಮೂತ ಎಲ್ಲಿ ಅವರಿಗೆ ಶಿಖರಿ ದೊರೆಯಲಿಲ್ಲ, ಯಾವ ಮೃಗಾಜಾತ್ರಿ ಸಿಗಲಿಲ್ಲ, ಹೇಗೆ ಮಾಡಲಿ ಇನ್ನ. ಅಲ್ಲಿ ಒಂದು ಸ್ವಲ್ಪ ಸರಿಪಾಡದಲ್ಲಿ ಒಂದು ಕೆರೆ ಇತ್ತು, ಆ ಕೆರೆ ಮೇಲೆ ಬಿದಿರ ಅಂಟಣೆ ಕಟ್ಟಿ ನಿಂದಿರಬೇಕು, ಇಲ್ಲಿ ಮಿಕ್ಕ ಜಾತಿಗಳನ್ನು ಬಂದು ನೀರು ಕುಡಿಯಕ್ಕೆ ಬರ್ತವೆ, ಆ ನೀರು ಕಟ್ಟಿ ಹೊಡಿಬೇಕಂತ ಹೇಳಿ ಅಲ್ಲಿ ಕೆರೆ ಮೇಲೆ ಬಿದಿರ ಅಂಟಣೆ ಕಟ್ಟಿ ದಶರಥ ರಾಜ ಅವರು ಆಯ್ತು ಕೂತ್ಕೊಂಡ್ರಪ್ಪ. ಬಿದಿರ ಅಂಟಣೆ ಕಟ್ಟಿ ದಶರಥ ರಾಜ ಬ್ಯಾಟಿ ಕಾಯಿಲೆ ಕೂತ, ಈ ಶ್ರವಣ ಕುಮಾರ್ ಯಾವ ಪರಿಣಾಮ ಬರ್ತದ ಶಿಕಾರಿ ಅಂತ ಮಗ ಹುಟ್ಟಬೇಕು ಕಾಶಿಗೆ ಕಾವಣ ಒಯ್ಯಲಕೋ ತಾಯಿ ತಂದಿಗೆ ಒತ್ತಕೋ ಕಾಶಿಗೆ ಕಾವಣ ಒಯ್ಯಲಕೋ ಶ್ರವಣ ಅಂತ ಮಗ ಹುಟ್ಟಬೇಕು ತಾಯಿ ತಂದಿಗೆ ಸ್ವಚ್ಛ ಮಾಡುವುದಕ್ಕೋ ಕಾಶಿಗೆ ಕಾವಣಿ ಒಯ್ಯಲಕೋ ತಾಯಿ ತಂದಿಗೆ ಒತ್ತಕೋ ಕಾಶಿಗೆ ಕಾವಣಿ ಒಯ್ಯಲಕೋ ಶ್ರಾವಣ ಕುಮಾರ ತಾಯಿ ತಂದೆ ಹೊತ್ಕೊಂಡು ಕಾಶಿಗೆ ಪೂರ್ಕೆ ನಡೆದಿರ್ತಾನೆ. ಅವಾಗಿದ್ದೇನೆ ಶ್ರಾವಣ ಕುಮಾರ್ ನೋಡಬೇಕು, ಆದ್ರೂ ಶ್ರಾವಣ ಕುಮಾರ್ ಹುಟ್ಟಬೇಕು, ತಾಯಿ ತಂದೆ ಕಣ್ಣುಗಳನ್ನು ಹೋಗಬೇಕು, ಶ್ರಾವಣ ಸಾಯ್ಬೇಕು, ತಾಯಿ ತಂದೆ ಕಣ್ಣುಗಳನ್ನು ಬರಬೇಕು. ಆಗ ಶ್ರಾವಣ ಕುಮಾರ ಹುಟ್ಟಿದ್ದಾನೆ, ತಾಯಿ ತಂದೆ ಕಣ್ಣುಗಳನ್ನು ಹೋಗ್ಯವ. ಈಗ ಬಂಗಾರ ಕಾವಡಿ ಮಾಡಿ ಶ್ರಾವಣ ಕುಮಾರ್ ಕಾಶಿಗೆ ಯಾಪಲ್ಲಿ ಹೊತ್ತೋಣ. ಆಗ ಶ್ರಾವಣ ಕುಮಾರ ಕಾವಡಿಯನ್ನು ಹೊತ್ತುಕೊಂಡು ಹೋಗುವ ಸಮಯದಲ್ಲಿ ತಾಯಿ ಏನ್ ಹೇಳ್ತಾಳ, ಮಗನೇ ಶ್ರಾವಣ ಕುಮಾರ ಕಾವಳಿ ಹೇಳ್ಸಾವ್ತಾನಪ್ಪ ತೆಳಗ, ಯಾಕಮ್ಮ ತಾಯಿ ಹಾಗೆ ಹೋಗೋದಲ್ಲ, ಹಂಗೆ ಹೋಗೋದಲ್ಲ, ಹೋಗಕತ್ತಪ್ಪ ನಮ್ಗೆ ಬಹು ನೀಡಿಕೆ ಆಗದ, ನಾಲಿಗೆ ಒಣಗ್ಯದ, ಗಂಟ್ಲು ಬತ್ತದ, ನಮಗೆ ಬಹಳ ತ್ರಾಸು ನಡೆದದ, ನಮ್ಮ ನೀರು ಕೊಡಿಸ್ಕೊಂಡು ನಡೆಯಪ್ಪ ನೀರು ಹಾಕೊಂಡು. ಆಹಾ ದೇವ, ಇಲ್ಲಿ ಎಲ್ಲಿ ನೀರ, ಎಲ್ಲಿ ಹಳ್ಳ, ಎಲ್ಲಿ ಎಲ್ಲಿ ಬಾವಿ, ಏನ್ ಊರ ಇಲ್ಲ, ಏನೂ ಇಲ್ಲ, ಎಲ್ಲಿ ತಂದು ಹಾಕಲಿಯಮ್ಮ ಅರಣ್ಯದಲ್ಲಿ ನೀರು ಸಿಗುದಿಲ್ಲ ತಾಯಿ, ಹಾಗೆ ಮುಂದೆ ಮುಂದಕ್ಕೆ ಹೋಗೋಣ, ಮತ್ತೆ ಮುಂದೆ ನೀರು ಸಿಗ್ತಾವ, ಆ ಇಲ್ಲಪ್ಪ ಕಾಡಿ ಹೊತ್ಕೋಬೇಡ, ಏನ್ ಇಳಿಸಿದ್ರಿ ಇಳಿಸಿಬಿಡುವಂತ ನಾವು, ಈಗ ನಮಗೆ ಬಹಳ ನೆಡಿಕೆ ಆಗಿದೆ ಮಗು, ನಾವು ಈಗ ನಮ್ ಪ್ರಾಣ ಹೋಗಿ ಕೂತ ಹೇಗೆ ಮಾಡ್ತೀವಿ ನೋಡುವಂತ. ಅಪ್ಪ ಮೊದಲೇ ನಮಗೆ ನೀಡಿಕೆ ಬಹು ನೀಡಿಕೆ ಐತಿ, ಆದ್ರೂ ನಮ್ ಕಣ್ಣಿನ ಕುರುಳರು ಕಾಲಿನ ಹೇಳೋರು ನಮ್ ರಾತ್ರಿನೂ ಅಷ್ಟೇ ಹಾಗೂ ಅಷ್ಟೇ ನೀಡಿಕೆ ಆಗಿದೆ ಮಗು, ನೀರು ತಗೊಂಡು ಮಾತಾಡೋರು ಹೇಗೆ ಮಾಡಲಿ. ದೇವಾನಂದು ಕಾವಡಿವನ್ನು ಇಳಿಸಿ ಶ್ರಾವಣ ಕುಮಾರ ನೀರಿಗೆ ಹೋಗ್ಬೇಕಂತ ಹೇಳಿ ತಾಯಿ ತಂದಿ ಹೋಗಿ ಕಾಲಿ ಹಿಡ್ದ ಕೈ ಮೇಲೆ ಕೇಟು ಹೊರಳಿಬಿತ್ತು. ಅವಸ ಕಾಣೋ ಮಗನೇ ಕೂಲಿ ಬಾಯಿಗೆ ಸಿಕ್ಕಿ, ಕರಡಿ ಬಾಯಿಗೆ ಸಿಕ್ಕಿಯಪ್ಪ ಶ್ರಾವಣ ಕುಮಾರ, ಬಾಳ ಹುಷಾರಿಂದ ಹೋಗಿ ಬರವಂತನಾಗಪ್ಪ ಹೋಗಿ ಬಾ. ಆಗ ಶ್ರಾವಣ ಕುಮಾರ ಮುಂದೆ ಮುಂದಕ್ಕೆ ನಡೆದ, ಮುಂದೆ ಮುಂದಕ್ಕೆ ನಡೆದ, ಎಲ್ಲಿ ನೀರು ದೊರೆಯಲು, ಹೀಗೆ ಹೋದ್ರೆ ನೀರು ಸಿಗುವುದಿಲ್ಲ ಅಂತ ಹೇಳಿ ಒಂದ್ ದೊಡ್ಡ ಕಲ್ಲು ಇತ್ತು, ಆ ಕಲ್ಲಿ ಮೇಲೆ ಕೂತು ಸಪ್ಳ ಕೇಳ್ಕತ್ತ. ಏ ಸಪ್ಳ ಕೇಳ್ತಾನ, ಕಪ್ಪಿಗಳು ಎಲ್ಲಿ ಟ್ರಾವ್ ಟ್ರಾವ್ ಅಂತ ಅಂಗಲಾಸ್ತಾವ, ಅಲ್ಲಿ ನೀರು ಇರ್ತಾವ ಅಂತ ಹೇಳಿ ನಡೆದ. ಶ್ರಾವಣ ಕುಮಾರ ಹಂಚಿದಲ್ಲ ತಾಯಿ ತಂದಿದೆ ಹಾಗೆ ಆ ಕೈ ಆಡ್ಸ್ಕೊತೀನಡ್ದ, ಕಾಲ ಆಡ್ಸ್ಕೊತೀನಡ್ದ, ಒಂದು ಸಣ್ಣ ಸರು ಸಿಕ್ತು, ಆ ಸರು ಹಾದಿಯಲ್ಲಿ ಹೋಗಿ ಬಿಡುವಾಗ ಮುಂದೆ ನಿಂತು ಸದ್ರು ಬೇಕೆರಿಯತ್ತು, ಕಪ್ಪಿಗಳು ಟಾಮ್ ಟಾಮ್ ಅಂತ ಅಂಗ್ಲಾಸ್ ಕತ್ತಿವು. ಆಹಾ ದೇವಾ ಕಪ್ಪಿಗಳು ಅಂಗ್ಲಾಸ್ತಾವ, ಅಲ್ಲಿ ಮುಖ್ಯ ನೀರಿದ್ದಾವ ಅಂತ ಹೇಳಿ ಹೋಗಿ ನೋಡ್ತಾ ಇದ್ದಾನ. ಒಡ್ಡೆ ಏರಿ ಸಾಕಷ್ಟು ನೀರ, ಆ ಪ್ರಂಪಾರ ನೀರ, ಶ್ರಾವಣ ಕುಮಾರ್ ಹರ್ಷ ಆದ್ರಪ್ಪ ಎಷ್ಟು ನೀರ, ಏನ್ ಸುದ್ದಿ, ನಮ್ಮ ತಾಯಿ ತಂದಿಗೆ ಎಂತ ಪುಣ್ಯವಾನಪ್ಪ, ನೀರು ಸಿಕ್ಕೋಲ್ಲ ದೇವಾ ನಾರಾಯಣ ಕೈವಾಗಿನ ಗೆಂಡಿವನ್ನು ತಕ್ಕೊಂಡು ಆ ನೀರೊಳಗೆ ನಿಂತು ಒಂದ್ ಗೆಂಡಿ ಬುಡು ಬಿಡು ತುಂಬರದಾಗ ಅವಾಜ್ ಆಯ್ತು, ಗೆಂಡಿ ಬುಡು ಬಿಡು ದಸರಾಜಪ್ಪ ದಸರಾ ರಾಜ ಹತ್ತಿರ ಆಗಿ ಮಿಕ್ಕ ಜಾತಿಗಳು ಬಂದು ನೀರು ಕುಡಿಯಕತ್ತವ, ಇನ್ನು ಬಿಡಬಾರ್ದು ಬಗ್ಗೆ ಹೇಳಿ ಬಾಳಿ ಬಿಟ್ಟ ಬಾಯಿ ನಾರಾಯಣ ಬಾಣಿ ಬಿಟ್ಟ ಗಗನಕ್ಕೆ ಹಾರಿ ಬಿಡ್ತು, ಗಗನಕ್ಕೆ ಹಾರಿ ಬಿಡ್ತು ಬಾಣ, ರಾಮೋ ರಾಮ ಶ್ರೀರಾಮ ಅಂದು ಬಾಣ ಅವಾಜ್ ಕೊಡ್ತು ಆಕಾಶ ಒಳಗೆ. ಹೌದು ನೀವು ಶ್ರಾವಣ ಅಂತ ರಾಮ್ ಹುಟ್ಟಿಲ್ಲ ರಾಮ್ ಬೆಳೆದಿಲ್ಲ ರಾಮ್ ಅಂದ್ರೆ ಏನು ಆಕಾಶವಾಣಿ ಒಳಗೆ ಹೆಂಗ ಗದ್ರಸ್ತ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ ಆ ಬಾಣ ಬಂದು ಶ್ರಾವಣ ಕುಮಾರ್ಗೆ ಎಲ್ಲ ಬಿಡ್ತು ಬಾಣ ಭೂಮಿಗೆ ಅಡಗದ ಮ್ಯಾಲ ಬಂದ ಗದ ತಿರ್ಗತ್ತ ಶ್ರಾವಣ ಕುಮಾರ. ಶ್ರಾವಣ ಕುಮಾರ ಕುಮ್ಮರಿಟ್ಟಿದ ಪ್ರಕಾರ ತಿರ್ಗತ್ತ, ಈಗ ದಸರಾಜ ಹೋಗಿಲ್ಲ ಬಾಣ ತಿರುಗಿ ಬರಲಿಲ್ಲ ಎಂದು ದಸರಾಜ ಕಾಲ್ನಡಿಗಳು ಯಾವ ಪರಿಲ್ ಬರ್ತಾನ ಬೆಳಕ ಬಂದ ಚಂದ್ರ ಬೆಳಕ ಆ ಪ್ರಕಾರ ಮಗನ ಬೆಳಕು ಬಿದ್ದಿತ್ತು. ಅಪ್ಪ ಯಾರ ರಾಜನ ಮಗ ನೀನು, ಯಾ ಪಂಡಿತರ ಸುಬೇದಾರ ಮಗ, ಅಪ್ಪ ಏನು ನಿನ್ಗ ನಾನು ಎಂತ ಪಾಯಪುಕ್ತ ಮನುಷ್ಯ, ನಾನು ನಿನ್ ಕೊನೆ ಮಾಡನಲ್ಲ, ನಾನು ನಾ ಎಂತ ಪಾಯಪುಕ್ತ, ನೀ ದಾರಿ ಇದ್ದಪ್ಪ. ಅಪ್ಪ ನಾನು ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ಶ್ರೇಷ್ಠವಾಯ್ತು, ಬಾಯಿ ಶುರು ಆಯ್ತು, ನಾನು ಸ್ವಾತಂತ್ರ ಮಾವನಿ ಇದ್ದೀಯಲ್ಲ, ಈಗ ಅಲ್ಲಿ ನಮ್ ತಾಯಿ ತಂದಿ ನೀರ್ ನಿಲ್ಲ ಅಂಗ್ಲ ಸರ್ಕತ್ತಾರೆ, ಕಂಚಿನ ಬಳಿಕ ಕಾವಲು ಕಟ್ಟಿ ಬಂದಿನಿ, ನೀರವನ್ನು ಚಳಿ ಪುರ ನೀರು ಒಯ್ದು ನಮ್ ತಾಯಿ ತಂದೆ ಕುಡಿಸ್ರಿ, ಕೋಟ್ ಪುಣ್ಯ ಮುಡ್ತು ಮಾತು ಹೋಗಂತವನಾಗು. ಆಗ ದಸರಾಜ ಮಾಡುವ ಆ ಗಿಂಡಿ ತಕ್ಕೊಂಡು ಹೊಸ ಶೀತ ತಕ್ಕೊಂಡು ಈಗ ತಾಯಿ ತಂದೆ ನೀರು ಕುಡಿಸ್ ಯಾವ ಪಡ್ಲಿ ಹೊತ್ತೋಣ ದಸರಾ ತಂಡಿ ಕೈಯಾಗ ಹೇಳದಾನ ದಸರಾ ತಂಡಿ ಕೈಯಾಗ ಹೇಳದಾನ ರಾಜ್ಯವರು ಆ ಗಿಂಡಿಯವನ್ನು ತಕ್ಕೊಂಡು ನೀರು ತುಂಬಿಕೊಂಡು ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು, ಶ್ರಾವಣ ಕುಮಾರ್ ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು, ಬರುವ ವಾಲಯದಲ್ಲಿ ಕಾಲಗೆ ತಪ್ಪಲ ತಡಿ ಕಲ್ಲುಗಳನ್ನು ಚಲೆ ಪಿಲೆ ಚಲೆ ಪಿಲೆ ಆವಾಜ್ ಆಗ್ಲಿಕತ್ತು. ಆಗ ತಾಯಿ ಹೇಳ್ತಾಳು, ಮಗು ಸಾಣ್ಕೊಂಡ್ಬರ ಹೊಂಟಿದಪ್ಪ ನೀರ್ ತಕ್ಕೊಂಡು ಸಾವ್ಕಾಸಬಾ ಸಾವ್ಕಾಸಬಾ ಸಾವ್ಕಾಸಬಾರು ಮಗನೇ. ಸಾವ್ಕಾಸಬಾರು ಮಗನೇ, ಎಡಿ ಬಿದ್ದು ನೀರ್ ಚಲ್ಕೊಂಡಿ ಕಲ್ತು ಪಡ್ಕೊಂಡು ನೀರ್ ಚಲ್ಕೊಂಡಪ್ಪ ಸಾವ್ಕಾಸಬಾರ ಶ್ರಾವಣ ಕುಮಾರ. ದೇವ ನಾರಾಯಣ ಹೇಗೆ ಮಾಡಲಿ, ಇವ ಮಗನ ದಾರಿ ಕೇಳ್ತಾರ, ನಾ ಏನಂತ ಹೇಳಲಿ ಅವ್ರನ್ನ, ಏನ್ ಮಾಡಲಿ? ದಸರಾಜ ಕಾಲಪ್ಪ ನಾ ಮಾತಾಡಿಸಬಾರ್ದು, ಮುಕಡ್ಲೆ ಬೇಕು ನೀರು ಕುಡಿಸ್ಬೇಕಂತೇಳಿ ದಸರಥ ರಾಜ ಅವರು ಆ ಗೆಂಡಿ ತಂದಿ ಮಾರಿಗೆ ಹಾಸ್ತಾರಪ್ಪ. ಸೌರ ತಾಯಿ ಮಾರಿಗೆ ಹಾಸ್ತಾರ. ದಾರ ಮ್ಮ ಮುಕಡ್ಲೆ ನೀರ್ ಕುಡಿಸಾವ, ನನ್ನ ಮಗ ಬಂದ್ರೆ ಕಾಮ್ ಕಸ್ತೂರಿ ವಾಸ ಬರ್ತೈತಿ, ನೀ ಹೆಣ್ಣಿನ ಮೇಲೆ ಪುರುಷ ಕಾಣುತ್ತಪ್ಪ ನೀ ದಾರಿ ಇದ್ದಿ. ಅಮ್ಮ ತಾಯಿ ನಾನು ದಸರಥ ರಾಜ ಇದ್ದೀನಲ್ಲ, ದಸರಥ ರಾಜ ನೀ ಇಲ್ಲಾಕು, ನಿನ್ ದೇಶ ಎಲ್ಲಿ, ನಿನ್ನ ಪಟ್ಟಣ ಎಲ್ಲಿ, ನೀ ಇಲ್ಲಾಕ ನನ್ನ ಮಗ ಎಲ್ಲ ಶ್ರಾವಣ ಕುಮಾರ. ಹಾ ಏ ಗಾಬರಿಸ್ಬ್ಯಾಡ್ರಿ, ನಿಮ್ ಮಗ ಬಂದನ ನನ್ನ ಹತ್ರ ಹಣ ಐದು ದಂಡದರ ತೆರೆ ಮೇಲೆ ಇಳಿಸಿಕೊಂಡಿನಿ, ಆ ದಂಡದ ನೋಡ್ಕೊಂಡು ಕೂತಾನ ಅಲ್ಲಿ ಕಾಲಿ ಗುರುಳಿ ಬಂದವ ಪರಿಗಳು ನೋವಾಗ್ಯವ, ನಾ ನೀರ್ ತಗೊಂಡ್ ಹೋದ್ರೆ ಮಕ್ಕಳ ಕುಡಿಸಿ ಬರ್ತೇನೆ ಚಳಿಲ ಬಂದಂತ ಈ ನೀರ್ ಕುಡಿಯ ಬಂದವ್ರಾಗ್ರಿ. ಆ ಸುಳ್ಳು ದಸರಾಜ ಹಾಲಿಗೆ ಉಡುಗೆಗಳನ್ನಾಗಿ ನಾಲ್ಕು ಎರಡ್ ಸಾವಿರ ಕತ್ತದ, ನೀ ಸುಳ್ಳು ಆಡ್ಬೇಡ ಖರೇ ಹೇಳೋದು. ಹೌದು ಹೌದು ಸುಳ್ಳು ಆಡ್ಬೇಡ ಅಂತ ತಾಯಿ, ಸುಳ್ಳು ಆಡಂಗಿಲ್ಲ ಖರೇನೆ ಮಾತಾಡ್ತೀನಿ. ನಿಮ್ ಮಗ ಒಂದ್ ಗಾನ ಮಾಡ್ಕೊದ್ ಬರಲಿಲ್ಲ, ಒಂದ್ ಹಸನ ಮಾಡ್ಕೊದ್ ಬರಲಿಲ್ಲ, ಒಂದ್ ಏನು ಮಾತಾಡ್ಕೊದ್ ಬರಲಿಲ್ಲ, ಹಾಗೆ ಬಂದ ಕೂಳಿ ನೀರ್ ತುಂಬಿಕೊಳ್ತಾನೆ ಮುಕಾಟ್ಲಿ. ಆ ಮಿಕ್ಕಿಜಾತಿಗಳು ಬಂದವ ಅಂತೇಳಿ ಬುಡು ಬುಡು ಆವಾಜ ಮೇಲೆ ಬಾಣಿಬಿಟ್ಟಿನಿ, ಕಾಲಿಗೆ ಬಾಣ ಬಡದ ಅವನ ಸತ್ತಿಲ್ಲ ಇವಂತ ಅದನ ನಿಮ್ ಕರ್ಕೊಂಡ್ ಹೋದಿನ ತಾಯಿ, ನೀವ್ ಅಳಿಸ್ಬೇಡ್ರಿ. ಆಗ ದಸರಾಜ ಹೇಳಿದಾಗ ತಾಯಿ ತಲ್ಲಿ ಕಳ್ಳ ಚಳಗನ್ನು ಅಪ್ಪ ನಮ್ಮ ಮಗ ಎಲ್ಲಿ ಸತ್ತಾನ ಅಲ್ಲಿ ತಗೊಂಡ್ ನಡ್ರಿಯಪ್ಪ, ತಗೊಂಡ್ ನಡಿಯಪ್ಪ ದಸರಥ ರಾಜ, ನಿನ್ ಕೈ ಜೋಡಿಸ್ತೀನಿ ತಗೊಂಡ್ ನಡಿಯಪ್ಪ, ನಮ್ ಕರ್ಕೊಂಡ್ ನಡಿ ನಡೆಯುವಂತ ಆಗ್ರಿ. ಆ ಕಾವಡಿವನ್ನು ಹೊತ್ತುಕೊಂಡು ದಸರಥ ರಾಜ ಅವರು ಶ್ರಾವಣ ಕುಮಾರ್ ಹಟ್ರು ಕೂಡ ಕೈ ಕೋಲು ಮುರ್ಲು ಮಾಡ್ರ ಶ್ರಾವಣ ಕುಮಾರ್ದು. ರಾಜ ಅವರು ಶ್ರಾವಣ ಕುಮಾರ್ ಹತ್ರ ಬಂದ್ರು, ನೀ ತಕೊಂಡು ಬಂದ್ರು, ತಾಯಿ ತಂಗಿ ಸನಿ ಸನಿ ಬಂದ್ರು, ತಾಯಿ ಸಪ್ಲ ಕೇಳಿ. ಆಗ ದಸರಾಜ ತಾಯಿ ತಂಗಿ ಬಲಿ, ನೀವ್ ತಾಯಿ ತಂಗಿ ಒಯ್ದ್ರ ಶ್ರಾವಣ ಬಲಿ, ಆದ್ರೂ ಈ ಬಾಯಿ ಸಾಪ್ ಕೊಟ್ರೆ ನನ್ನ ಬಾಯಿ ಸುಟ್ಟು ಸುಡುವುದೇ ಆಗ್ತದೆ ಹೇಳಿ ಕಾವಡಿ ಇತ್ತು ಇಟ್ಟು ಆ ದಸರಾಜ ಬಲಿ ಹಾಕಿ ಕಾವಡಿವನ್ನು ಕೈಗಿಟ್ಟು ತಾಯಿ ತಂದೆ ಕಾವಡಿವನ್ನು ಇಟ್ಟು ಶ್ರಾವಣ ಕುಮಾರ್ ಹತ್ರ ಹೋಗಿ ಎದೆ ಮೇಲೆ ಕಾಲು ಕೊಟ್ಟು ಬಾಡಿ ಕಿತ್ತಿ ಬಿಟ್ಟಪ್ಪ ಶ್ರಾವಣ ಕುಮಾರ್ ಪ್ರಾಣ ಹೊಂಟೋಯ್ತು, ಪ್ರಾಣ ಹೊಂಟೋಯ್ತು ದಸರಥ ರಾಜ ಅವರು ಹಂಗೆ ಕಾವಡಿ ಒಂದ್ ತಂದು ಮನೆಗಿಟ್ರು. ಆಗ ಮಾರಿ ಮುಂದೆ ಇಟ್ಟಾಗೆ ಶ್ರಾವಣ ಕುಮಾರ್ ಸಾಯ್ಬೇಕು, ತಾಯಿ ತಂದ್ರೆ ಕಣ್ಣುಗಳನ್ನ ಬರೀಬೇಕಂತ ಹಿಂಗೆ ಲಿಖಿತ ಬರೆದಿತ್ತು. ಶ್ರಾವಣ ಸತ್ತಿದ್ದ, ತಾಯಿ ತಂದ್ರೆ ಕಣ್ಣುಗಳನ್ನು ಪಕ್ಕದ ತೆರೆದು ಬಿಟ್ಟು ದಸರಥ ರಾಜ ಅವರು ತಾಯಮ್ಮ ಏಕೆ ದುಃಖ ಮಾಡುತ್ತೀರಿ, ದುಃಖ ಮಾಡಬೇಡ್ರಿ, ನಿಮ್ಮನ್ನು ಕರ್ಕೊಂಡು ನನ್ನ ಮನೆ ರಾಜವಾಡಿಗೆ ಬೈತೀನಿ, ದುಗಾ ಮಂತ್ರಿ ಕೂಡಿಸಿ ನಿಮ್ಮ ತೊಟ್ಟಲ್ಲಿ ತೂಗಲ್ ಹಚ್ತೀನಿ, ನಿಮ್ ರಾಜವಾಡಿಯಲ್ಲಿ ಇರ್ತೀನಿ, ಒಂದ್ ಬಿಟ್ಟು ಎರಡು ತೊತ್ತಗಳು ನಿಮ್ ಕೈಯ ಕೊಡ್ತೀನಿ ತಾಯಿ, ನಿಮ್ ಸೇವಾ ಮಾಡ್ಲಿಕ್ಕೆ ಏ ಕಾಜಿ ಮಾಡಬೇಡ್ರಿ. ಅಪ್ಪ ನಾವ್ ಇರೋರು ಯಾರ ಸಲುವಾಗಿ, ನಾ ಬರೋರು ಯಾರ ಸಲುವಾಗಿ, ನಮ್ಮ ಮಗ ಸತ್ತ ತಗೊಂಡಿಯಪ್ಪ ನಾವು ಬರ್ತೀವಿ ಅಲ್ಲಿಗೆ ಬರ್ತೀವಿ, ನಾ ಬರ್ದಲ್ಲಪ್ಪ ನಮ್ಮ ಮಗನಿಗೂ ನಮ್ ಕಿತ್ತ ಕೊಡುವಂತವ್ರಾಗ್ರಿ. ಬೇಡಪ್ಪ ದಸರಥ ರಾಜ, ನಿನ್ನ ರಾಜವಾಡಿಗೆ ಬೆಂಕಿ ಹಾತಲಿ, ನಿನ್ ತುಗಾ ಮಂತ್ರಿಗೆ ಬೆಂಕಿ ಹಾತಲಿ, ಹಂಗೆ ಹೋಗ್ಲಿಪ್ಪ ನಮ್ಗೆ ಏನ್ ಬೇಕಾಗಿಲ್ಲ, ನಮ್ಗ ಕಿತ್ತ ಕೊಡುವಂತ ನಾವು ತಾಯಿ ಕಿತ್ತ ಕೊಡ್ತೀವಿ, ಸತ್ತವ್ರಿಗೆ ಯಾರು ಕಿತ್ತ ಕೊಡ್ತಾರ, ಮತ್ತ ಜೀವದಿದ್ದವ್ರಿಗೆ ಕಿತ್ತ ಕೊಡಬಾರ್ದು, ದುಡ್ಡು ಕಿತ್ತ ಕೊಡಬರ್ತಾಯಿ. ನೀವು ಹೇರಿ ನಿಮ್ಮ ಸೇವಾ ಮಾಡ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಶ್ರಾವಣ ಕುಮಾರ್ ತೀರ್ಕೊಂಡನ, ಶ್ರಾವಣ ಕುಮಾರ್ ತೀರ್ಕೊಂಡನ, ಕಿತ್ತ ಕೊಟ್ಟು ಹೋಗ್ಬಿಡೋಣ ಶ್ರಾವಣ ಕುಮಾರ್ಗ. ಆಗ ದಶರಥ ರಾಜ ಅವರು ಸಿರಿಗಣ ಕಟ್ಟಿಗೆ ತಂದು ಅಲ್ಲಿ ಶ್ರಾವಣ ಕುಮಾರ್ಗೆ ಅಲ್ಲಿ ಧರ ಮಾಡಿ ಕಿತ್ತ ಕೊಟ್ಟು ಬಿಟ್ಟರೆ. ಈಗ ದಸರಾಜ ನನ್ನ ಮಗ ಸತ್ತನ, ನಾವು ಮಗನ ಮಗತಿ ನಾವು ಮಗ ಮಗತಿ ಪ್ರಾಣ ಬಿಟ್ಟಿದ್ದೇವೆ. ನೀನು ನೀ ಸತ್ತ ಮುಂದೆ ನೀವು ರಾಮ ನಿನ್ ಮಗ ಮಗತಿ ನೀನು ಈಗ ಪ್ರಾಣ ಕೊಡೋಕೆ ಸಾಪ ಕೊಟ್ರಪ್ಪ. ಆಗ ತಾಯಿ ತಂದ್ರು ಸಾಪ ಕೊಟ್ರು ಶ್ರಾವಣ ಕುಮಾರ ಮಗನ ಮೇಲೆ. ನೀವು ಹ್ಯಾಂಗ ನೀವು ತಪಾಕ್ಷರಿ ಮಾಡಿ ನೀವು ಮಗ ಮಗ ಅಂತ ನಾವು ಹ್ಯಾಂಗ ನಾವು ನೆಲ ಹಿಡಿದಿದ್ದೀವಿ, ಅದರಂತೆ ನೀನು ನೆಲ ಹಿಡಿದು ಮಗ ಮಗ ಅಂತ ರಾಮದೇವ್ರ ರಾಮದೇವ್ರ ಅಂತ ಸತ್ತು ಹೋಗಪ್ಪ, ನೀನು ಕಳಸಾಗಿ ಹೋಗು ಅಂತ ಹೇಳಿ ಸಾಪ್ ಕೊಟ್ಟು ಬಿಟ್ರಪ್ಪ. ಅಲ್ಲಿ ದಸರಾಜ ಇವನಿದ್ದವರಿಗೆ ಸತ್ತವರಿಗೆ ಕೊಟ್ಟು ಆದ್ರೆ ಶ್ರಾವಣ ಕುಮಾರ್ ಸದ್ದು ಇಲ್ಲಿಗೆ ಮುಗಿತು. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಜಯ ಮಂಗ